ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಫಾರೆಕ್ಸ್ ಟ್ರೇಡಿಂಗ್ ಈಗ ಒಂದು ಟ್ರೇಡ್ ನಲ್ಲಿ ಸಿಕ್ಸರ್ ಏ ಸಿಕ್ಕಾಕೊಂಡ ಪ್ರಸಿದ್ಧ. ಮೊದಲು ಸೇಫ್ಟಿ, ಇಲ್ಲಾಂದ್ರೆ ಕ್ಲೀನ್ ಬೋರ್ಡ್. ಅನ್ಆಥರೈಸ್ಡ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ನಷ್ಟ, ಮೋಸ ಅಥವಾ ಕಾನೂನು ಕ್ರಮದ ಭಯ. ಅಂದ್ರೆ ನಷ್ಟದ ಹ್ಯಾಟ್ರಿಕ್. ಅದಕ್ಕೆ RBI ವೆಬ್ಸೈಟ್ ಗೆ ಹೋಗಿ ಆಥರೈಸ್ ಲಿಸ್ಟ್ ತಿಳ್ಕೊಳ್ಳಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮಡಿಕೇರಿ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಗ್ರಾಮೀಣ ಪ್ರದೇಶದ ಮುಟ್ಟು ನಿಂತ ಮಹಿಳೆಯರ ಆಹಾರ ಕ್ರಮ. ಈ ಕುರಿತು ಡಾಕ್ಟರ್ ಶಂಷದ್ ಬೇಗಂ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಗ್ರಾಮೀಣ ಸೋದರಿಯರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಟ್ಟು ಕೊನೆಗೊಂಡಂಥ ಮಹಿಳೆಯರು ಮೂಳೆಯ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬಹುದು, ಮತ್ತು ಅವರು ಯಾವ್ಯಾವ ರೀತಿಯ ಒಂದು ಆಹಾರ ಕ್ರಮಗಳನ್ನು ಅನುಸರಿಸಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಆಹಾರ ತಜ್ಞರಾಗಿರುವಂಥ ಡಾಕ್ಟರ್ ಶಂಷಾದ್ ಬೇಗಂ ಅವರು ನಮ್ಮ ಜೊತೆಲಿದ್ದಾರೆ. ಅವರಿಂದ ನಾವು ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಶಂಷಾದ್ ಬೇಗಂ ಅವರೇ. ನಮಸ್ಕಾರ. ಪ್ರಾರಂಭದಲ್ಲಿ ಮಹಿಳೆಯರಲ್ಲಿ ಈ ಮುಟ್ಟು ಕೊನೆಗೊಳ್ಳುವಂಥ ವಯಸ್ಸು ಯಾವುದು, ಮತ್ತು ಮುಟ್ಟು ನಿಲ್ಲೋದಕ್ಕೆ ಕಾರಣಗಳೇನು ಅಂತ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಮುಟ್ಟು ನಿಲ್ಲುವ ವಯಸ್ಸು 50-55 ವರ್ಷ. ಆದರೆ ಮುಟ್ಟು ಕೊನೆಗೊಳ್ಳುವ ವಯಸ್ಸು ಅನುವಂಶಿಕವಾಗಿ ನಿರ್ಧಾರವಾಗಿರುತ್ತದೆ, ಹಾಗೂ ಕೆಲವು ಮಹಿಳೆಯರಲ್ಲಿ 45 ವರ್ಷಕ್ಕೆ ನಿಂತರೆ ಇನ್ನು ಕೆಲವರಲ್ಲಿ 55 ವರ್ಷಗಳವರೆಗೂ ಮುಂದುವರಿಯುತ್ತದೆ. ಸಾಮಾನ್ಯವಾಗಿ ನಮ್ಮ ಭಾರತ ನಾರಿಯರಲ್ಲಿ 50-55 ವರ್ಷದವರೆಗೂ ಮುಟ್ಟು ನಿಲ್ಲುವ ವಯಸ್ಸಾಗಿದೆ. ಮುಟ್ಟು ನಿಲ್ಲಲು ಮುಖ್ಯವಾದ ಕಾರಣಗಳು ಏನೆಂದರೆ, ಮುಟ್ಟು ಕೊನೆಗೊಳ್ಳುವಾಗ ಅಂಡಾಶಯದ ಕೆಲಸಗಳು ನಿಧಾನವಾಗಿ ಮುಟ್ಟು ನಿಯಮಿತವಾಗಿ ಬರುವುದಿಲ್ಲ, ಹಾರ್ಮೋನುಗಳು ಏರುಪೇರ ಆಗಿರೋದ್ರಿಂದ ಮುಟ್ಟು ನಿಲ್ಲುವ ಲಕ್ಷಣಗಳು ಹಾಗೂ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಹಾಗೂ ಕೆಲವು ಮಹಿಳೆಯರಲ್ಲಿ ಗರ್ಭಕೋಶದ ಶಸ್ತ್ರಚಿಕಿತ್ಸೆ ಆಗಿರುತ್ತೆ, ಅಂಥವರಲ್ಲಿ ಮುಟ್ಟು ತನ್ನಾಗಿ ತಾನೇ ನಿಂತು ಹೋಗ್ಬಿಡುತ್ತೆ. ಅಂಥವರು ಈ ಗುಂಪಿಗೆನೆ ಬರ್ತಾರೆ, ಮುಟ್ಟು ಕೊನೆಗೊಂಡಂತಹ ಮಹಿಳೆಯರು ಈ ಗುಂಪಲ್ಲೇ ಬರ್ತಾರೆ. ಮುಖ್ಯವಾಗಿ ಈ ಋತುಚಕ್ರ ನಿಲ್ಲುವಂತ ಕ್ರಿಯೆಗೆ ನಾವು ಮುಟ್ಟು ನಿಲ್ಲೋದು ಅಂತ ಹೇಳ್ತೀವಿ. ಅವರ ಒಂದು ಸಂತಾನೋತ್ಪತ್ತಿ ಕ್ರಿಯೆ ಅಲ್ಲಿಗೆ ಸ್ಥಗಿತವಾಗುತ್ತೆ. ಇನ್ನು ಮುಟ್ಟು ಕೊನೆಗೊಳ್ಳುವಾಗ ಯಾವ್ಯಾವ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತೀರಿ? ಇಂತಹ ಮಹಿಳೆಯರಲ್ಲಿ ಮುಟ್ಟು ನಿಲ್ಲುವ ಸಮಯದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಇದೆ. ಇದು ಮಹಿಳೆಯರಲ್ಲಿ ಹೃದಯ, ಮೂಳೆ, ತ್ವಚೆ, ಮೂತ್ರಕೋಶ ಮತ್ತು ಗರ್ಭಕೋಶದ ಆರೋಗ್ಯವನ್ನು ಕಾಪಾಡುತ್ತದೆ. ಮುಟ್ಟು ಕೊನೆಗೊಳ್ಳುವಾಗ ಇಂತಹ ಮಹಿಳೆಯರಲ್ಲಿ ಮುಖ ಹಾಗೂ ಎದೆ ಭಾಗದಲ್ಲಿ ಒಮ್ಮೆಲೆ ಬೆವರು ಬರುವುದು ಮತ್ತು ಬಿಸಿ ಬಿಸಿಯಾದಂತಾಗಿ ಕೆಂಪಾಗುವುದು, ಇದಕ್ಕೆ ಹಾಟ್ ಫ್ಲಶ್ ಅಂತಾನು ಹೇಳ್ತಾರೆ. ರಾತ್ರಿ ಬೆವರು ಬರುವುದು ಮತ್ತು ನಿದ್ದೆಯಿಂದ ಎಚ್ಚರವಾಗುವುದು, ನಿದ್ರೆ ಬಾರದಿರುವುದು, ಈ ತರ ಸಮಸ್ಯೆಗಳು ಸಾಮಾನ್ಯವಾಗಿ ಇರುತ್ತೆ. ಅದೇ ತರ ಮಾಂಸಖಂಡಗಳ ಹಾಗೂ ಕೀಲುಗಳ ನೋವು ಇರುತ್ತದೆ, ಮಾನಸಿಕ ಒತ್ತಡ ಇರುತ್ತದೆ ಇಂತಹ ಮಹಿಳೆಯರಲ್ಲಿ. ಆಮೇಲೆ ವಿನಾಕಾರಣ ಸಿಟ್ಟು ಬರುವುದು ಹಾಗೂ ಹೃದಯ ಬಡಿತ ಕೇಳಿಸಿದಂತಾಗುವುದು, ತಮ್ಮಷ್ಟಕ್ಕೆ ತಾವೇ ಈ ತರ ಅನಿಸಿಕೆಗಳ ಈ ತರ ಎಲ್ಲ ಇರುತ್ತೆ ಸಮಸ್ಯೆಗಳು. ಆಮೇಲೆ ಹೆಚ್ಚು ಮುಟ್ಟು ಹೋಗುವುದು, ಕೆಲವರಲ್ಲಿ ತೀರಾ ಕಡಿಮೆ ಮುಟ್ಟು ಹೋಗುವುದು ಅಥವಾ ಅನಿಯಮಿತ ಮುಟ್ಟು ಹೋಗುವುದು, ಈ ತರ ಎಲ್ಲ ಆಗುತ್ತೆ. ಇದ್ರ ಜೊತೆ ಮುಖ್ಯವಾಗಿ ಸಂಬಂಧಪಟ್ಟಿರುವ ಒಂದು ಕಾಯಿಲೆ ಇದೆ, ಇದೇನಂದ್ರೆ ಎಲುಬುಗಳ ಕಾಯಿಲೆ, ಎಲುಬುಗಳ ತೊಂದರೆಗಳು, ಮೂಳೆಯ ಸಮಸ್ಯೆಗಳು. ಅಂದ್ರೆ ನೀವು ಅದೇ ನೋಡಿರಬಹುದು, ಒಂದು ಚೇರ್ ಇಂದ ಸ್ವಲ್ಪ ಮಹಿಳೆ ಒಂದು ಕೆಳಗಡೆ ಬಿದ್ರೇನು ನೆಕ್ಸ್ಟ್ ಡೇ ಫ್ರಾಕ್ಚರ್ ಅಂತ ಡಿಕ್ಲೇರ್ ಆಗ್ಬಿಟ್ಟಿರುತ್ತೆ ಡಾಕ್ಟರ್ ಹತ್ರ, ಅಥವಾ ಕಾಲು ಉಳುಕಿದ್ರೇನು ಫ್ರಾಕ್ಚರ್ ಅಂತ. ಇಂತಹ ಸಮಸ್ಯೆಗಳು ಸಾಮಾನ್ಯವಾಗಿ ತುಂಬಾ ನೋಡ್ತಾ ಇದೀವಿ. ಈಗ ಆಸ್ಪತ್ರೆಗಳಲ್ಲಿ ಹೋದ್ರೆ ಆರ್ಥೋಪೆಡಿಕ್ ವಾರ್ಡ್ಗಳಲ್ಲೆಲ್ಲ ಮಹಿಳೆಯರ ಮೂಳೆಯ ಸಮಸ್ಯೆನೇ ತುಂಬಾ ಇದೆ. ಈ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ಸಮಸ್ಯೆಗಳು ಉಂಟಾಗ್ತವೆ ಅಂತ? ಈ ಮುಟ್ಟು ನಿಂತ ನಂತರ ಆರೋಗ್ಯ ಮೇಲೇನು ಕೆಲವು ಸಮಸ್ಯೆಗಳು ಉಂಟಾಗುತ್ತೆ ಇಂತಹ ಮಹಿಳೆಯರಲ್ಲಿ. ಮುಖ್ಯವಾಗಿ ಇಲ್ಲಿ ಈಸ್ಟ್ರೋಜನ್ ಹಾರ್ಮೋನು ಹೃದಯ ರೋಗ ಬಾರದಂತೆ ಮಹಿಳೆಯರಲ್ಲಿ ರಕ್ಷಣೆ ನೀಡುತ್ತದೆ. ಮುಟ್ಟು ನಿಂತ ನಂತರ ಮಹಿಳೆಯರಲ್ಲಿ ಹೃದಯ ರೋಗದಿಂದ ಬಳಲುವ ಸಾಧ್ಯತೆಗಳು ಇರುತ್ತವೆ. ಅಂದ್ರೆ ಮುಟ್ಟು ನಿಂತ ನಂತರ ಈ ಮಹಿಳೆಯರಲ್ಲಿ ಏನಿದೆಯಲ್ಲ ಹೃದಯಾಘಾತದ ಸಾಧ್ಯತೆಗಳು ಪುರುಷರಷ್ಟೇ ಸಮವಾಗಿರುತ್ತದೆ. ಆ ನಂತರ ರಕ್ತದ ಕೊಲೆಸ್ಟ್ರಾಲ್ ಕೂಡ ಹೆಚ್ಚಾಗುತ್ತದೆ ಇಂತಹ ಮಹಿಳೆಯರಲ್ಲಿ. ಈಸ್ಟ್ರೋಜನ್ ಹಾರ್ಮೋನ್ ಚಟುವಟಿಕೆ ಕಡಿಮೆ ಆಗಿರೋದ್ರಿಂದ ಈ ತರ ಎಲ್ಲ ಆಗುತ್ತೆ. ಮುಟ್ಟು ನಿಂತ ನಂತರ ಮೂಳೆಗಳಿಂದ ಕ್ಯಾಲ್ಸಿಯಂ ಹೊರಹೋಗುತ್ತದೆ, ಅದೇ ತರ ಮೂಳೆಗಳು ಸವೆತು ಹೊಂದು ಪೊಳ್ಳಾಗುತ್ತದೆ, ಇವುಗಳ ಸಾಂದ್ರತೆ ಕಡಿಮೆ ಆಗುತ್ತದೆ. ಇದಕ್ಕೆ ಆಸ್ಟಿಯೋಪಿನಿಯಾ ಅಂತ ಒಂದು ಟರ್ಮಿನಾಲಜಿ ಇದೆ. ಅದೇ ತರ ಎಲುಬುಗಳ ನೋವು ಹಾಗೂ ಸೀಳುವಿಕೆ ಇದೆಲ್ಲ ಆಗುತ್ತೆ, ಇದಕ್ಕೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತಾರೆ. ಸೊ ಇಂತಹ ಸಮಸ್ಯೆಗಳು ತುಂಬಾ ಆಗಿರುತ್ತದೆ ಆರೋಗ್ಯದ ದೃಷ್ಟಿಯಲ್ಲಿ. ಅಂದ್ರೆ ಈ ಒಂದು ಸಮಸ್ಯೆಗಳ ನಿಯಂತ್ರಣ ಹೇಗೆ ಅಂತಿದೆ? ಈ ಸಮಸ್ಯೆಗಳ ನಿಯಂತ್ರಣ ಈ ಮಹಿಳೆಯರ ಕೈಯಲ್ಲೇ ಇದೆ, ಆದಷ್ಟು ನಾವು ಅದೇ ತರ ಮ್ಯಾನೇಜ್ ಮಾಡಬಹುದು. ಈಗ ಸಿಟ್ಟು ಬರಿಸುವ ಮತ್ತು ಒತ್ತಡ ತರುವ ಸನ್ನಿವೇಶಗಳನ್ನು ತಡೆಯುವುದಲ್ಲದೆ ಹೆಚ್ಚು ವಿಶ್ರಾಂತಿ ಪಡೆಯುವುದು, ಇಂತಹ ಸಮಸ್ಯೆಗಳಿಗೆ ತಾವಾಗಿ ತಾವೇ ನಿಯಂತ್ರಣ ಕೊಡಬಹುದು. ನಂತರ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಬೇಕು, ಅಂದ್ರೆ ವ್ಯಾಯಾಮ ಮತ್ತು ವಾಯುವಿಹಾರ, ಈ ಇಂತಹ ಲಕ್ಷಣಗಳನ್ನು ನಿವಾರಿಸಲು ಸಾಧ್ಯ. ಇದೇ ರೀತಿ ಆಹಾರ ಕ್ರಮದಲ್ಲೂ ಬದಲಾವಣೆ ಇರಬೇಕಾಗತ್ತೆ. ಉಪ್ಪು ಸೇವನೆಗೆ ಸ್ವಲ್ಪ ಮಿತಿ ಇರಬೇಕು. ನಂತರ ಚಹಾ, ಕಾಫಿ ಮತ್ತು ಇಂಗಾಲದ ಪಾನೀಯಗಳು ಇವುಗಳ ಸೇವನೆಯನ್ನು ಕಡಿಮೆ ಮಾಡಬೇಕು. ಕೂಲ್ ಡ್ರಿಂಕ್ಸ್ ಅಂತಾರಲ್ಲ, ಕೂಲ್ ಡ್ರಿಂಕ್ಸ್, ಗ್ಯಾಸ್ ಇರುವಂತಹ ಡ್ರಿಂಕ್ಸ್ ಕಡಿಮೆ ಮಾಡಬೇಕು. ಅದ್ರ ಬದಲು ನಮ್ಮ ಈ ಮನೆಯಲ್ಲೇ ತಯಾರಿಸುವಂತಹ ರಾಗಿ ಮಾಲ್ಟ್ ಅಂತ ಈ ತರ ಎಲ್ಲ ಸೇವಿಸಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಸೇವಿಸುವ ಬದಲು ಅನೇಕ ಸಾರಿ ಸ್ವಲ್ಪ ಪ್ರಮಾಣದಲ್ಲಿ ಆಹಾರ ಸೇವಿಸುವುದು ಒಳ್ಳೇದು ಇವರ ಆರೋಗ್ಯ. ಮುಖ್ಯವಾಗಿ ಈ ಒಂದು ಕೆಲವು ಸರಳ ನಿಯಮಗಳನ್ನು ಅನುಸರಿಸುವುದರಿಂದ ಈ ಒಂದು ಲಕ್ಷಣಗಳನ್ನ ನಿಯಂತ್ರಣದಲ್ಲಿ ಇಟ್ಕೋಬಹುದು. ಇನ್ನ ಈ ಒಂದು ಹಂತದಲ್ಲಿ ಕಂಡುಬರುವಂತಹ ಮುಖ್ಯವಾದ ಒಂದು ಸಮಸ್ಯೆ ಅಂದ್ರೆ ಮೂಳೆ ಸವೆತ. ಈ ಒಂದು ಹಂತದಲ್ಲಿ ಮೂಳೆ ಸವೆತ ಆಗೋದಕ್ಕೆ ಏನು ಕಾರಣ ಇರಬಹುದು ಅಂತ? ಅಂದ್ರೆ ಈ ಮೂಳೆ ಸವೆತಕ್ಕೆ ಕೆಲವು ಕಾರಣಗಳಿದಾವೆ. ವಂಶ ಪಾರಂಪರೆಯಾಗಿನೂ ಬರಬಹುದು ಇದು, ಅಂದ್ರೆ ಅಜ್ಜಿ ಎಂದ್ರಿಗಿದ್ದು ಅದೇ ತರ ಹಂಗೆ ವಂಶ ಪಾರಂಪರೆಯಾಗಿ ಬರಬಹುದು. ನಂತರ ಆಹಾರ ಕ್ರಮದಲ್ಲಿ ಕ್ಯಾಲ್ಸಿಯಂ ಹಾಗೂ ಡಿ ಜೀವಸತ್ವದ ಕೊರತೆ ಇದ್ರೂ ಈ ತರ ಸಮಸ್ಯೆಗಳಾಗುತ್ತೆ. ಅಂದ್ರೆ ನೀವು ನೋಡಿರಬಹುದು ಸಾಮಾನ್ಯವಾಗಿ ಮಹಿಳೆಯರು ತಾವು ಎಲ್ಲಾರ್ಗು ಊಟ ಬಡಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಊಟ ಮಾಡೋದು, ಈ ತರ ಅಂತೂ ನಮ್ಮ ಗ್ರಾಮೀಣ ಮಹಿಳೆಯರಲ್ಲಿ ಇನ್ನೂ ಜಾಸ್ತಿನೇ ಇದೆ ಈ ತರ. ಸೊ ಈ ತರ ಮಾಡೋದ್ರಿಂದ ಅವ್ರಿಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಹಾಗೂ ಡಿ ಜೀವಸತ್ವ ಏನಿದೆಯಲ್ಲ ಇದರ ಅವಶ್ಯಕತೆ ಕಡಿಮೆ ಆಗ್ತಾ ಹೋಗುತ್ತೆ ಅವರು ಸರಿಯಾಗಿ ಸೇವಿಸದೇ ಇರೋದ್ರಿಂದ. ನಂತರ ಇನ್ನೂ ಒಂದು ಸಮಸ್ಯೆ ಏನಂದ್ರೆ ಚಟುವಟಿಕೆಗಳು ಹಾಗೂ ವ್ಯಾಯಾಮ ಮಾಡದಿರುವುದು. ಇತ್ತೀಚೆಗೆ ಇನ್ನ ನೀವು ಗ್ರಾಮೀಣ ಮಹಿಳೆಯರಲ್ಲೂ ಈ ತರ ಇದೆ, ಐಷೋ ಆರಾಮ್ ಎಲ್ಲ ಜಾಸ್ತಿ ಆಗಿ ಅವಾಗ ಚಟುವಟಿಕೆ ಮಾಡೋದೆಲ್ಲ ಕಡಿಮೆ ಮಾಡ್ತಾರೆ ಕೆಲವು ಮಹಿಳೆಯರು. ಹಾಗೆ ಕೂತ್ಕೊಂಡು ಒಂದೇ ಕಡೆ ಕೂತ್ಕೊಂಡಿದ್ರೇನು ಈ ತರ ಸಮಸ್ಯೆ ಆಗುತ್ತೆ. ಅಂದ್ರೆ ಚಟುವಟಿಕೆ ಏನಷ್ಟಿರಲ್ಲ, ಅಂತ ಟೈಮಲ್ಲಿ ಅವ್ರ ದೇಹಕ್ಕೆ ವ್ಯಾಯಾಮನೂ ಆಗಲ್ಲ. ಸೊ ಅಂತ ವೇಳೆಯಲ್ಲಿ ಇವ್ರಿಗೆ ಮೂಳೆಯ ಸಮಸ್ಯೆನೂ ಬರುತ್ತೆ. ಅತಿಯಾಗಿ ಚಟುವಟಿಕೆ ಮಾಡಿದ್ರು ಮೂಳೆಯ ಸಮಸ್ಯೆ ಬರುತ್ತೆ. ಇದು ಎರಡು ಕಾರಣಗಳು ಇದಾವೆ, ಸಮಸ್ಯೆ ಬರುತ್ತೆ. ಅದಕ್ಕೆ ವ್ಯಾಯಾಮ ಅಂತೂ ನಿಯಮಿತ ಪ್ರಮಾಣದಲ್ಲಿ ಇರಬೇಕು ಅಂತ. ಇನ್ನೊಂದು ಅನುಕೂಲಕವಾಗಿ ನಾವು ವ್ಯಾಯಾಮ ಮಾಡಬೇಕು. ಇನ್ನು ಒಂದು ಕಾರಣ ಮದ್ಯ ಸೇವನೆ. ಅಂದ್ರೆ ಇಲ್ಲಿ ನಮ್ಮ ಭಾರತದಲ್ಲಿ ಅಷ್ಟು ಈ ಸಮಸ್ಯೆ ಇಲ್ಲ, ಆದ್ರೆ ಮದ್ಯ ಸೇವನೆಯಿಂದನೂ ಮೂಳೆಯ ಸವೆತಕ್ಕೆ ಒಂದು ಕಾರಣ ಆಗಿದೆ. ನಂತರ ಸ್ಟಿರಾಯ್ಡ್ ಮಾತ್ರೆಗಳ ಸೇವನೆ, ಅಂದ್ರೆ ಹಾರ್ಮೋನ್ಗಳ ಮಾತ್ರೆಗಳು. ಈಗ ಮಹಿಳೆಯರು ಈಗ ನಿಲ್ತಾ ಇದೆ ಅಂದ ತಕ್ಷಣ ಹಾರ್ಮೋನ್ ಮಾತ್ರೆಗಳೇ ಸೇವನೆ ಮಾಡಿ ಇನ್ನೊಂದು ಸ್ವಲ್ಪ ನಮ್ಗೆ ಹಾರ್ಮೋನ್ ಆಕ್ಟಿವಿಟಿ ಸಿಗ್ಲಿ ಅಂತ ಮಾತ್ರೆ ಎಲ್ಲ ತಗೊಳ್ತಾರೆ. ಆ ಮಾತ್ರೆಗಳಿಂದ ಮೂಳೆ ಸವೆತ ಅಲ್ಲದೆ ಇನ್ನ ಬೇರೆ ತರಹ ಸಮಸ್ಯೆಗಳು ಬರುತ್ತೆ, ಕ್ಯಾನ್ಸರ್ ರೋಗಗಳು ಬರುತ್ತೆ ಸ್ಟಿರಾಯ್ಡ್ ಮಾತ್ರೆಗಳ ಸೇವನೆಯಿಂದ. ನಂತರ ಬಿಪಿ ಮಾತ್ರೆಗಳ ಸೇವನೆ ಹಾಗೂ ಚಿಕ್ಕ ವಯಸ್ಸಿನಲ್ಲಿ ಮುಟ್ಟು ನಿಲ್ಲುವುದು ಇದು ಒಂದು ಕಾರಣ. ಹಾಗೂ ಹೆಣ್ಣು ಮಕ್ಕಳಲ್ಲಿ ಅಂಡಾಶಯದ ಶಸ್ತ್ರಚಿಕಿತ್ಸೆಯ ನಂತರ ಹಾಗೂ ಹೆಚ್ಚು ಕಾಫಿ ಮತ್ತು ಚಹಾ ಸೇವನೆಯಿಂದ. ಅಂದ್ರೆ 10-12 ಸಾರಿ ಮಹಿಳೆಯರು ಟೀ ಕಾಫಿ ಸೇವಿಸಿದ್ರೆ ಅದು ಈ ಮೂಳೆಯ ಆರೋಗ್ಯದ ಮೇಲೆ ಪ್ರಭಾವ ಇರುತ್ತೆ. ಸಕ್ಕರೆ ರೋಗದಿಂದ ಬಳಲುವ ಮಹಿಳೆಯರಲ್ಲೂ ಈ ತರ ಸಮಸ್ಯೆ ಬರುತ್ತೆ. ಇದೆಲ್ಲ ಸಮಸ್ಯೆಗಳಿಂದ ಈ ಮೂಳೆಯ ಆರೋಗ್ಯ ಹಾಗೂ ಕೆಡ್ತಾ ಹೋಗುತ್ತೆ ಕ್ರಮೇಣವಾಗಿ, ಸವೆತನೂ ಕೂಡ ಉಂಟಾಗುತ್ತೆ. ಹೌದು. ಇನ್ನ ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರು ಮೂಳೆಗಳನ್ನ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಏನು ಮಾಡಬಹುದು ಅಂತ? ಈಗ ಮುಳೆಯ ಆರೋಗ್ಯ ಸರಿಯಾಗಿ ಕಾಪಾಡಬೇಕಂದ್ರೆ ಕ್ಯಾಲ್ಸಿಯಂ ಹಾಗೂ ಡಿ ಜೀವಸತ್ವ ಇರುವಂತಹ ಆಹಾರಗಳನ್ನು ಪ್ರತಿನಿತ್ಯ ಸೇವಿಸಬೇಕಾಗುತ್ತೆ. ನಂತರ ಹಾಲು, ಮೊಸರು, ಹಾಲಿನ ಉತ್ಪನ್ನಗಳು, ಹಸಿರು ಸೊಪ್ಪಿನ ತರಕಾರಿಗಳು, ಎಣ್ಣೆ ಬೀಜಗಳು, ಮೀನು ನಿತ್ಯದ ಆಹಾರದಲ್ಲಿ ಬಳಸಬೇಕು. ಅಂದ್ರೆ ಇದರಲ್ಲಿ ವಿಟಮಿನ್ ಸಿ ಮತ್ತೆ ಡಿ ಜೀವಸತ್ವ ಇರುತ್ತೆ. ಕ್ಯಾಲ್ಸಿಯಂ ಅನ್ನು ಸುಣ್ಣಾಂಶ ಅಂತ ಹೇಳ್ತೀವಲ್ಲ, ಆ ಅಂಶ ಮೀನಿನಲ್ಲಿ ಜಾಸ್ತಿ ಇರುತ್ತೆ, ಮಾಂಸದಲ್ಲಿ ಕಡಿಮೆ ಇರುತ್ತೆ. ಬೆಳಗಿನ ವೇಳೆಯಲ್ಲಿ ಬಿಸಿಲಿನಲ್ಲಿ ದಿನಾಲು ಅಥವಾ ವಾರಕ್ಕೆ ಒಂದು 3-4 ಸಲ ಒಂದು 15-20 ನಿಮಿಷ ಆ ಬಿಸಿಲಿಗೆ ನಾವು ಎಕ್ಸ್ಪೋಸ್ ಆದ್ರೆ ಎಲುಬುಗಳ ಸವಕಳಿಯನ್ನು ನಾವು ನಿಲ್ಲಿಸಬಹುದು. ಅಂದ್ರೆ ಕಿರಣಗಳಲ್ಲೇ ವಿಟಮಿನ್ ಡಿ ಎನ್ನುವ ಜೀವಸತ್ವ ಇರುತ್ತೆ. ನಂತರ ಚಹಾ, ಕಾಫಿ ಮತ್ತು ಮಾಂಸ ಸೇವನೆಯನ್ನು ಕಡಿಮೆ ಮಾಡಬೇಕು. ನಾನು ಹೇಳ್ದಂಗೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಬೇಕು. ವಾಯು ವಿಹಾರ ಹಾಗೂ ವ್ಯಾಯಾಮಗಳು ಇದ್ರೆ ಇದು ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾಗಿರುತ್ತದೆ. ಈಗ ಮೂಳೆ ಸವೆತದ ಒಂದು ಸಮಸ್ಯೆ ಇರುವಂತಹ ಮಹಿಳೆಯರು ಏನು ಆಹಾರ ಕ್ರಮವನ್ನು ಅನುಸರಿಸಬಹುದು ಅಂತೀರ? ಮೊಟ್ಟ ಮೊದಲಾಗಿ ಸಂಪೂರ್ಣ ಸಮತೋಲನ ಆಹಾರ ಸೇವಿಸಬೇಕು. ಅಂದ್ರೆ ಈ ಮಾಂಸಾಹಾರ, ತುಪ್ಪ, ಬೆಣ್ಣೆ, ಡಾಲ್ಡಾ, ಕರಿದ ಪದಾರ್ಥಗಳನ್ನು ತಿನ್ನುವುದು ಕಡಿಮೆ ಮಾಡಬೇಕು. ಇವುಗಳು ಕೊಲೆಸ್ಟ್ರಾಲ್ ಅನ್ನು ಹೊಂದಿರುತ್ತದೆ, ಅದಕ್ಕೋಸ್ಕರ ಇಂತಹ ಆಹಾರಗಳನ್ನ ಕಡಿಮೆ ಸೇವಿಸಬೇಕು. ನಂತರ ಹೆಚ್ಚು ನೀರು ಕುಡಿಯಬೇಕು. ಇವರಿಗೆ ಬೆವರು ಬರೋದು ರಾತ್ರಿಯಲ್ಲಿ ಹಾಗೂ ಬಿಸಿಯಾಗೋದು ಮೈ ಇದೆಲ್ಲ ಸಮಸ್ಯೆಗಳಿರೋದ್ರಿಂದ ಹೆಚ್ಚು ನೀರು ಸೇವಿಸಬೇಕು. 10-12 ಲೋಟ ಕಾಫಿ ಚಹಾ ಸೇವನೆ ದಿನಕ್ಕೆ 2 ಕಪ್ಗಳಿಗೆ ಸೀಮಿತಗೊಳಿಸಬೇಕು. ನಂತರ ಇಂಗಾಲದ ಪಾನೀಯಗಳ ಸೇವನೆ ನಿಲ್ಲಿಸಬೇಕು. ಅಂದ್ರೆ ಈ ತಂಪು ಪಾನೀಯಗಳನ್ನ ಅವರು ಸೇವಿಸೋದನ್ನ ಕಡಿಮೆ ಮಾಡಬೇಕು. ಅಂದ್ರೆ ಇಂಗಾಲ ಇರತಕ್ಕಂತ ತಂಪು ಪಾನೀಯಗಳು, ಬೇರೆ ಹಣ್ಣಿನ ಜ್ಯೂಸ್ ಎಲ್ಲ ಸೇವಿಸಬಹುದು, ಇದಕ್ಕೆ ಏನು ಸಮಸ್ಯೆ ಆಗೋದಿಲ್ಲ. ಇಂಗಾಲ ಇರತಕ್ಕಂತ ಜ್ಯೂಸ್ಗಳನ್ನು ಸೇವಿಸಬಾರದು. ಇದರ ಸೇವನೆಯಿಂದ ದೇಹದ ಕ್ಯಾಲ್ಸಿಯಂ ಹೊರಹೋಗಿ ಮೂಳಗಳು ಪೊಳ್ಳಾಗುತ್ತದೆ, ಅದಕ್ಕೋಸ್ಕರ ಈ ಇಂಗಾಲ ಇರತಕ್ಕಂತ ಪಾನೀಯಗಳನ್ನ ಸೇವಿಸಬಾರದು, ಆಸಿಡ್ ಇರ್ತದೆ ಅದರಲ್ಲಿ. ನಂತರ ಹಸಿರು ಸೊಪ್ಪು ಅಂದ್ರೆ ದಂಟಿನ ಸೊಪ್ಪು, ಮೆಂತೆ ಸೊಪ್ಪು, ಪಾಲಕ್ಕು, ಸಬ್ಬಸಿಗೆ ಸೊಪ್ಪು ಹಾಗೂ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ಅಂತೂ ಸಾಮಾನ್ಯವಾಗಿ ಈಸಿಯಾಗಿ ಹಳ್ಳಿಗಳಲ್ಲಿ ಚೆನ್ನಾಗಿ ಸಿಗುತ್ತೆ. ಸೊ ಇಂತಹ ಸೊಪ್ಪುಗಳನ್ನು ದಿನನಿತ್ಯದಲ್ಲಿ ಸೇವಿಸಬೇಕು. ನಂತರ ತಾಜಾ ತರಕಾರಿ ಮತ್ತು ಹಣ್ಣುಗಳನ್ನು ದಿನಪ್ರತಿ ಆಹಾರದಲ್ಲಿ ತಪ್ಪದೇ ಸೇರಿಸಬೇಕು. ಇವುಗಳು ಜೀವಸತ್ವ, ಲವಣಗಳು ಹಾಗೂ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುತ್ತದೆ. ಹಾಗೂ ಹಳದಿ ಹಣ್ಣುಗಳು, ತರಕಾರಿಗಳು ಮತ್ತು ಕಾಳುಗಳು ಆಹಾರದಲ್ಲಿ ಸೇವಿಸಬೇಕು. ಹೆಚ್ಚು ಔಷಧಿ ಸಿಂಪರಣೆ ಮಾಡಿರತಕ್ಕಂತ ತರಕಾರಿಗಳನ್ನು ಸೇವಿಸಬಾರ್ದು. ಅಂದ್ರೆ ಹೂಕೋಸು, ಎಲೆಕೋಸು ಇದನ್ನೆಲ್ಲ ಸೇವಿಸಬಾರ್ದು ಅಂತ. ಹಾಗೆ ಚಾಕ್ಲೇಟು, ಸಿಹಿ ತಿನಿಸು, ಮಸಾಲೆಯುಕ್ತ ಪದಾರ್ಥಗಳು, ಹೆಚ್ಚು ಆಮ್ಲಯುಕ್ತ ಆಹಾರಗಳು, ಉಪ್ಪಿನಕಾಯಿ ಮತ್ತು ಹುಳಿ ಆಹಾರಗಳ ಸೇವನೆಯನ್ನು ಕಡಿಮೆ ಮಾಡಬೇಕು. ಇವುಗಳ ಸೇವನೆಯಿಂದ ಬಿಸಿ ಬೆವರು ಇನ್ನೂ ಹೆಚ್ಚಾಗುತ್ತೆ. ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಅದೇ ರೀತಿ ಕೆಲವು ಆಹಾರಗಳಲ್ಲಿ, ಸಸ್ಯಜನ್ಯ ಆಹಾರಗಳಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಅಂತಹ ಚಟುವಟಿಕೆಗಳು ಇರುವಂತಹ ವಸ್ತುಗಳಿರುತ್ತದೆ. ಇವುಗಳಿಗೆ ಫೈಟೋ ಎಸ್ಟ್ರೋಜನ್ ಎಂದು ಕರೆಯಲಾಗುತ್ತದೆ. ಅದು ಸೋಯಾ ಅವರೆಯಲ್ಲಿ ಈ ವಸ್ತುವು ಸಿಗುವುದು. ಹಾಗೂ ನಿಯಮಿತವಾಗಿ ಸೇವಿಸಿದರೆ ಸೋಯಾ ಅವರೆ ಮುಟ್ಟು ನಿಲ್ಲುವಾಗ ಕಂಡುಬರುವ ತೊಂದರೆಗಳು ಹಾಗೂ ಎಲುಬು ಸವೇತವನ್ನು ಕಡಿಮೆ ಮಾಡಬಹುದು. ತುಂಬಾ ಸಂಶೋಧನೆಗಳೆಲ್ಲ ಇದೆ ಇದರಲ್ಲಿ. ಸೋಯಾ ಅವರೆ ತುಂಬಾನೇ ಪರಿಣಾಮ ಬೀರುತ್ತೆ ಇಂತಹ ಮಹಿಳೆಯರಲ್ಲಿ. ಇನ್ನೂ ಒಂದೇನಂದ್ರೆ ಗೋಧಿ, ಸಜ್ಜೆ ಹಾಗೂ ಉದ್ದಿನಬೇಳೆ, ಅಲಸಂದಿ, ಸೋಯಾ ಅವರೆ, ಮೆಂತೆಕಾಳು ಹಾಗೂ ಮೀನು ಇವೆಲ್ಲ ಆಹಾರದಲ್ಲಿ ಸೇವಿಸಿದ್ರೆ ಇದು ಒಮೆಗಾ-3 ಫ್ಯಾಟಿ ಆಮ್ಲವನ್ನು ಹೇರಳವಾಗಿ ಸಿಗುತ್ತದೆ. ಇವುಗಳ ಸೇವನೆಯಿಂದ ಋತುಚಕ್ರ ನಿಲ್ಲುವಾಗ ಕಾಣಿಸಿಕೊಳ್ಳುವ ತೊಂದರೆಗಳು ಮತ್ತು ಹೃದಯ ರೋಗವನ್ನು ನಿಯಂತ್ರಿಸಲು ಸಾಧ್ಯವಾಗಿರ್ತದೆ. ಸೊ ಇದ್ರ ಜೊತೆ ಕ್ಯಾಲ್ಸಿಯಂ ಭರಿತ ಕಾಳುಗಳು, ಕ್ಯಾಲ್ಸಿಯಂ ಹೊಂದಿರೋದ್ರಿಂದ ರಾಗಿಯನ್ನು ಸೇವಿಸಿದ್ರು ತುಂಬಾ ಒಳ್ಳೆಯ ಪರಿಣಾಮ ಬೀರುತ್ತದೆ. ಈಗ ರಾಗಿಯನ್ನ ಸೇವಿಸೋದು ಒಳ್ಳೇದು ಅಂತ ತಾವು ಹೇಳಿದ್ರಿ, ಈ ರಾಗಿಯನ್ನ ಬಳಸಿಕೊಂಡು ಯಾವ್ದಾದ್ರು ವಿಶೇಷವಾದ ಪದಾರ್ಥವನ್ನ ತಯಾರಿಸಬಹುದೇ? ರಾಗಿಯಿಂದ ಸಾಕಷ್ಟು ಪದಾರ್ಥಗಳನ್ನು ತಯಾರಿಸ್ಕೋಬಹುದು. ಅಂದ್ರೆ ಇಂತಹ ಮಹಿಳೆಯರಿಗೆ ರಾಗಿಯುಕ್ತ ಕಾಂಪೋಸಿಟ್ ಹಿಟ್ಟಿನ ಮಿಶ್ರಣ ಮಾಡ್ಕೊಂಡು ಸೇವಿಸಿದ್ರೆ ಒಳ್ಳೇದು. ಅಂದ್ರೆ ಈ ಕಾಂಪೋಸಿಟ್ ಹಿಟ್ಟಿನ ಮಿಶ್ರಣ ಅಂದ್ರೆ ರಾಗಿ ಜೊತೆ ಇನ್ನು ಬೇರೆ ಕಾಳುಗಳು ಮಿಶ್ರಣ ಮಾಡಿದ್ರೆ ಅದಕ್ಕೆ ಕಾಂಪೋಸಿಟ್ ಹಿಟ್ಟಿನ ಮಿಶ್ರಣ ಅಂತ ಹೇಳ್ತೀವಿ. ರಾಗಿ ಜೊತೆ ರಾಗಿ, ಸೋಯಾ ಹಾಗೂ ಗೋಧಿ ಈ ಮೂರು ಮಿಶ್ರಣ ಮಾಡಿಬಿಟ್ಟು ಈಗ 70% ರಾಗಿ, ಉಳಿದಿರ್ತಕ್ಕಂಥ 15% ಸೋಯಾ ಅವರೇ ಹಾಗೂ ಇನ್ನ ಉಳಿದಿದ್ದ ಭಾಗ ಗೋಧಿ ಹಿಟ್ಟು ಹಾಕಿ ಈ ತರ ಕಾಂಪೋಸಿಟ್ ಮಿಶ್ರಣ ಮಾಡಿ ಇಟ್ಕೊಂಡ್ರೆ ಈ ಹಿಟ್ಟಿಂದ ದೋಸೆ ಮಾಡ್ಕೋಬಹುದು, ರೊಟ್ಟಿ ಮಾಡಬಹುದು ಅಥವಾ ಇಡ್ಲಿ ಮಾಡಬಹುದು. ಯಾವ್ದಾದ್ರು ಒಂದು ರೂಪದಲ್ಲಿ ಈ ತರ ಹಿಟ್ಟು ಮಾಡ್ಕೊಂಡು ಇಟ್ಕೊಂಡ್ರೆ ಇದೇ ಹಿಟ್ಟನ್ನ ದಿನ ಸೇವಿಸಿದ್ರೆ ಅವ್ರಿಗೆ ದೇಹಕ್ಕೆ ಬೇಕಾಗಿರ್ತಕ್ಕಂತ ಕ್ಯಾಲ್ಸಿಯಂ ಒದಗಿಸುತ್ತೆ ಹಾಗೂ ಈ ಹಾರ್ಮೋನಿನ ಅಂಶ ಇರೋದ್ರಿಂದ ಸೋಯಾ ಅವರೆಯಲ್ಲಿ ಇಂತಹ ಹಿಟ್ಟು ಸೇವಿಸೋದ್ರಿಂದ ಇವರ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿ ಒಳ್ಳೆ ಪರಿಣಾಮ ಬೀರುತ್ತೆ. ಇಂತಹ ಈ ಮಿಶ್ರಣದಲ್ಲಿ ಪ್ರತಿ 100 ಗ್ರಾಮ್ಗೆ 260 ಮಿಲಿಗ್ರಾಮ್ರಷ್ಟು ಕ್ಯಾಲ್ಸಿಯಂ ಇರುತ್ತೆ. ಈಗ 100 ಗ್ರಾಮ್ ಬದಲು 200 ಗ್ರಾಮ್ ಸೇವಿಸಿದ್ರೆ ನಮ್ಗೆ ಅಲ್ಲೇ ಒಂದು 540 ಗ್ರಾಮ್ರಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಅಂತ ಇಂತಹ ಮಿಶ್ರಣ ಸೇವಿಸಬೇಕಂತ ಹೇಳುದು. ಅಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ರಾಗಿ ಸಿಕ್ಕೇ ಸಿಗುತ್ತೆ, ಅದನ್ನ ಗ್ರಾಮೀಣ ಮಹಿಳೆಯರು ಬಳಸ್ಕೊಂಡ್ರೆ ಅವರು ಈ ಮೂಳೆ ಸವೆತದ ಸಮಸ್ಯೆಗಳಿಂದ ಅವರು ನಿವಾರಣೆ ಪಡಿಬಹುದು. ಜೊತೆಗೆ ಅವರಿಗೆ ಈ ಸೊಪ್ಪುಗಳು ಕೂಡ ಸಿಗ್ತವೆ, ಸೊಪ್ಪುಗಳು ಸಿಗುತ್ತೆ, ಸೋಯಾ ಅವರೇನು ಕಡಿಮೆ ರೇಟಲ್ಲೇ ಸಿಗುತ್ತೆ. ಸೋಯಾ ಹಿಟ್ಟು ಇದ್ರ ಜೊತೆ ಬೆರೆಸಿದ್ರೆ ರಾಗಿ ಜೊತೆ ಅದು ಒಂದು ಒಳ್ಳೆಯ ಕಾಂಪೋಸಿಟ್ ಮಿಶ್ರಣ ಆಗುತ್ತೆ, ಅದನ್ನ ಬಳಸ್ಕೋಬಹುದು, ಬೆಳೆಸಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಂತ. ಇನ್ನು ಮಹಿಳೆಯರು ಯಾವ ರೀತಿಯ ಒಂದು ಜೀವನ ಶೈಲಿಯ ಬದಲಾವಣೆಯ ಅಂಶಗಳನ್ನ ರೂಢಿಸ್ಕೋಬೇಕು ಅಂತೀರ? ಅಂದ್ರೆ ಈ ಮುಟ್ಟ ನಿಂತಿರ್ತಕ್ಕಂಥ ಮಹಿಳೆಯರು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡೋದ್ರಿಂದ ಅವ್ರಿಗೆ ಆಗುವಂತಹ ಸಮಸ್ಯೆಗಳು ಅಂದ್ರೆ ಬೆವರು ಬರೋದು, ನಿದ್ದೆ ಬಾರದೆ ಇರೋದು, ಕೋಪಗೊಳಿಸ್ಕೊಳ್ಳೋದು, ಅಂತ ಸಮಸ್ಯೆಗಳನ್ನೆಲ್ಲ ಕಡಿಮೆ ಮಾಡಬಹುದು. ಅಂದ್ರೆ ಮುಟ್ಟ ನಿಲ್ಲುವ ಮಹಿಳೆಯರು ಚಟುವಟಿಕೆಯುಳ್ಳ ಜೀವನ ನಡೆಸಬೇಕು. ಅಂದ್ರೆ ಮನೆಯ ಕೆಲಸ ಮಾಡಿದ್ರೆ ಸಾಕು ನಮ್ಗೆ ವ್ಯಾಯಾಮ ಸಿಕ್ಕಿದೆ ಅಂತ ತಿಳಿಬಾರ್ದು. ಅದ್ರ ಜೊತೆ ಅವರು ಸ್ವಲ್ಪ ವ್ಯಾಯಾಮ ಮಾಡಿ ವಾಯು ವಿಹಾರ ಅದೆಲ್ಲ ಹೋದ್ರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರುತ್ತೆ. ವ್ಯಾಯಾಮ ಮಾಡಬೇಕು, ವ್ಯಾಯಾಮಕ್ಕಾಗಿನೇ ಒಂದ್ ಸ್ವಲ್ಪ ಕಾಲವನ್ನು ತೆಗೆದಿಡಬೇಕು. ಆಮೇಲೆ ಮೈ ಬಿಸಿಯಾಗಿ ಬೆವರು ಬರುವುದು ಮುಟ್ಟು ನಿಲ್ಲುವ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಒಂದು ಲಕ್ಷಣ. ಹತ್ತಿ ಬಟ್ಟೆ ಅಂದ್ರೆ ಕಾಟನ್ ಬಟ್ಟೆ ದಿನನಿತ್ಯ ಬಳಸಿದ್ರೆ ಅನುಕೂಲವಾಗಿರುವುದು, ಹಾಗೂ ಬಿಸಿ ವಾತಾವರಣ, ಬಿಸಿ ನೀರು, ಬಿಸಿ ಹಾಸಿಗೆ ಹಾಗೂ ಬಿಸಿ ಊಟ ಇದನ್ನು ಬಿಡಬೇಕು. ಮಲಗುವ ಮೊದಲು ತಣ್ಣೀರು ಸ್ನಾನ ಮಾಡಬೇಕು. ಅಂದ್ರೆ ತುಂಬಾ ಅತಿಯಾಗಿ ಸಮಸ್ಯೆ ಇದ್ರೆ ಮಲಗೋಕಿನ್ನ ಮುಂಚೆ ತಣ್ಣೀರು ಸ್ನಾನ ಮಾಡಿದ್ರೆ ಒಳ್ಳೇದು. ಹಾಗೂ ದೇಹಕ್ಕೆ ವಿಶ್ರಾಂತಿ ನೀಡುವ ವ್ಯಾಯಾಮಗಳಾದ ಶವಾಸನ, ಯೋಗಾನಿದ್ರಾ, ಯೋಗಾಸನಗಳು ಕೆಲವು ಮಾಡಿದ್ರೆ, ಪ್ರಾಣಾಯಾಮ ಇದೆಲ್ಲ ಒಳ್ಳೆಯ ಪ್ರಭಾವ ಇರುತ್ತೆ ಇಂತಹ ಮಹಿಳೆಯರಲ್ಲಿ. ಎಷ್ಟೋ ಜನರಿಗೆ ಯೋಗದಿಂದ ಮುಟ್ಟು ನಿಲ್ಲುವ ಮಹಿಳೆಯರ ತೊಂದರೆಗಳು ಹಾಗೂ ಲಕ್ಷಣಗಳು ನಿವಾರಿಸಬಹುದು. ಹಾಗೂ ವ್ಯಾಯಾಮವನ್ನು ನಿಯಮಿತವಾಗಿ ಮಾಡುವುದು ಉತ್ತಮ ಆರೋಗ್ಯಕ್ಕೆ ಮತ್ತು ಮೂಳೆಗಳ ಸವೆತ ಕಡಿಮೆ ಮಾಡಲು ತುಂಬಾ ಅವಶ್ಯಕತೆ ಇದೆ. ಪ್ರತಿದಿನ 15-20 ನಿಮಿಷ ವಾಯು ವಿಹಾರ ಮಾಡಿದ್ರೆ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೇದು ಅಂತ ತಿಳಿದು ಬಂದಿದೆ. ಸೊ ಇಂತಹ ಜೀವನ ಶೈಲಿ ಮಾಡೋದ್ರಿಂದ ಇಂತಹ ಮಹಿಳೆಯರಲ್ಲಿ ಆ ಸಮಸ್ಯೆ ಕಾಣಿಸೋದೇ ಇಲ್ಲ. ಮತ್ತೆ ಚಟುವಟಿಕೆಯಿಂದ ಕೂಡಿರಬೇಕು, ಕೆಲವೊಂದು ಹವ್ಯಾಸಗಳನ್ನು ರೂಢಿಸಿಕೊಳ್ಳೋದನ್ನು ಕೂಡ ಒಳ್ಳೇದು ಅಂತ. ಓದುವಂತದ್ದು ಅದರಿಂದ ಕೂಡ ಅವರು ಈ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು. ಇದ್ರ ಜೊತೆ ಆಹಾರ ಕ್ರಮ ಅದೇ ನಾನು ಹೇಳ್ದಾಗೆ ಕ್ಯಾಲ್ಸಿಯಂ ಯುಕ್ತ ಆಹಾರಗಳನ್ನ ಸೇವಿಸಬೇಕು. ಈಗ ಕಡಿಮೆ ರೇಟಲ್ಲೇ ಸಿಗುತ್ತೆ, ಈ ರಾಗಿ ಸಿಗುತ್ತೆ, ಸೋಯಾ ಅವರೇನು ಸಿಗುತ್ತೆ, ಅದೇ ರೀತಿ ಇನ್ನ ಬೇರೆ ಹುರುಳಿಕಾಳು ಇದ್ರಲ್ಲೂ ಅಧಿಕ ಕ್ಯಾಲ್ಸಿಯಂ ಇರುತ್ತೆ, ಹಾಗೂ ಹುಚ್ಚೆಳ್ಳು ಅಂತ ಕೇಳಿರಬಹುದು. ಇದ್ರಲ್ಲೂ ಒಂದು ಪ್ರತಿ 100 ಗ್ರಾಮ್ಗೆ 1450 ಮಿಲಿಗ್ರಾಮ್ರಷ್ಟು ಕ್ಯಾಲ್ಸಿಯಂ ಇರುತ್ತೆ. ಸೊ ಇದರಿಂದಾನು ಏನಾದ್ರೂ ಪದಾರ್ಥಗಳು ಮಾಡಿ ಸೇವಿಸಬಹುದು. ಈ ತರ ಮೀನು, ಹಾಲು ಈ ತರ ಮಾಂಸಾಹಾರದಲ್ಲಿ ಕಡಿಮೆ ಕ್ಯಾಲ್ಸಿಯಂ ಇರುತ್ತೆ. ಸೊ ಕ್ಯಾಲ್ಸಿಯಂ ಭರಿತ ಆಹಾರಗಳನ್ನ ಸೇವಿಸಿ ವ್ಯಾಯಾಮ ಎಲ್ಲ ಸರಿಯಾಗಿ ಮಾಡಿದ್ರೆ ಇಂತಹ ಮುಟ್ಟು ನಿಲ್ಲುವಾಗ ಬರುವಂತಹ ಸಮಸ್ಯೆಗಳನ್ನ ನಿವಾರಿಸಬಹುದು. ಒಳ್ಳೆಯದು ಡಾಕ್ಟರ್ ಶಂಶಾದ್ ಬೇಗಂ ಅವರೇ, ತಾವಿದುವರೆಗೂ ಈ ಗ್ರಾಮೀಣ ಪ್ರದೇಶದಲ್ಲಿ ಮುಟ್ಟು ಕೊನೆಗೊಂಡಂತಹ ಮಹಿಳೆಯರು ಮೂಳೆಯ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಉತ್ತಮವಾದಂತಹ ಸಲಹೆಗಳನ್ನು ನೀಡಿದ್ರಿ, ಮತ್ತೆ ಯಾವ್ಯಾವ ರೀತಿಯ ಒಂದು ಆಹಾರ ಕ್ರಮಗಳನ್ನು ಅನುಸರಿಸಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಮಾಡಿಕೊಟ್ರಿ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಗ್ರಾಮೀಣ ಪ್ರದೇಶದ ಮುಟ್ಟು ನಿಂತ ಮಹಿಳೆಯರ ಆಹಾರ ಕ್ರಮ ಈ ಕುರಿತು ಡಾಕ್ಟರ್ ಶಂಶಾದ್ ಬೇಗಂ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಮಗುವಿನ ಪೋಷಣೆ ಕುರಿತು ಮಾಹಿತಿ. ನಮ್ಮ ಬೆಳವಣಿಗೆಯ ಎಲ್ಲ ಹಂತಗಳಲ್ಲೂ ಕೂಡ ಪೋಷಕಾಂಶಯುಕ್ತವಾದಂಥ ಆಹಾರ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ನಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಬೇಕಾಗುವಂಥ ಶಕ್ತಿ, ಮಕ್ಕಳ ಬೆಳವಣಿಗೆಗೆ, ಹಾಗೆಯೇ ರೋಗಗಳ ವಿರುದ್ಧ ರಕ್ಷಣೆಯನ್ನು ಪಡೆಯೋದಕ್ಕೆ, ಜೀವಕೋಶಗಳ ತಯಾರಿಕೆ, ಹೀಗೆ ಅನೇಕ ಒಂದು ಕೆಲಸ ಕಾರ್ಯಗಳಿಗೆ ಆಹಾರದ ಅವಶ್ಯಕತೆ ಇದೆ. ಮಕ್ಕಳಲ್ಲಿ ಪೋಷಕಾಂಶಯುಕ್ತವಾದಂಥ ಆಹಾರದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಮುಖ್ಯವಾಗಿ ಅವರ ವಯಸ್ಸು, ಲಿಂಗ, ಬೆಳವಣಿಗೆಯ ಗತಿ, ದೈಹಿಕ ಚಟುವಟಿಕೆ, ವಾಸುವಂಥ ವಾತಾವರಣ ಮತ್ತು ಆರೋಗ್ಯವನ್ನು ಈ ಒಂದು ಆಹಾರದ ಅವಶ್ಯಕತೆ ಅವಲಂಬಿಸಿರುತ್ತೆ. ನಾವು ಸೇವಿಸುವಂಥ ಆಹಾರ ಸಸಾರಜನಕ, ಶರ್ಕರಪಿಷ್ಟ, ಕೊಬ್ಬುಗಳಿಂದ ರಚಿತವಾಗಿರುತ್ತೆ. ಇವು ದೇಹಕ್ಕೆ ಶಕ್ತಿ ನೀಡೋದರ ಜೊತೆಗೆ ಬೆಳವಣಿಗೆ, ದೇಹದ ರಕ್ಷಣೆ ಮತ್ತು ದೇಹದಲ್ಲಿ ನಡೆಯುವಂಥ ಕ್ರಿಯೆಗಳನ್ನು ನಿಯಂತ್ರಿಸೋದಲ್ಲಿ ಬಹಳ ಸಹಾಯ ಮಾಡ್ತವೆ.

ತಾಯಂದರು ಎಷ್ಟು ಕಾಳಜಿ ಮಾಡ್ತಾರೋ ಅದೇ ರೀತಿಯಾಗಿ ಗರ್ಭಾವಸ್ಥೆಯಲ್ಲೂ ಕೂಡ ವಿಶೇಷವಾದಂಥ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಈ ರೀತಿಯಾಗಿ ಎಲ್ಲ ತಾಯಂದರು ಕೂಡ ತಮ್ಮ ಗರ್ಭಾವಸ್ಥೆಯಲ್ಲಿ ಹಾಗೂ ಮಗು ಹುಟ್ಟಿದ ನಂತರ ಅವರ ಬಗ್ಗೆ ಕಾಳಜಿ ವಹಿಸಿದರೆ ಆರೋಗ್ಯವಂತ ಪ್ರಜೆಯನ್ನು ದೇಶದ ಉನ್ನತ ಭವಿಷ್ಯಕ್ಕಾಗಿ ತಯಾರು ಮಾಡದಂತೆ ಆಗತ್ತೆ. ಇದುವರೆಗೆ ಮಗುವಿನ ಪೋಷಣೆ ಕುರಿತು ಮಾಹಿತಿ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿ ರಂಗದಲ್ಲಿ ಅಡಿಕೆ ಅರಿಕೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜೊಂಪಿ, ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277132143. ಸುದ್ದಿ ಜೊಂಪೆ ಓದುತ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಇದೇ ತಿಂಗ ತಾರೀಖು 16 ಮತ್ತು 17ರಂದು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿಗೆ ಅವಶ್ಯ ಸಿದ್ಧತೆ ಮಾಡ್ಕೊಂಬಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟೋಳು. ಪ್ಯಾಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲಿ ಸಿಇಟಿಗೆ ಸಂಬಂಧಪಟ್ಟಂಗೆ ಪೂರ್ವಭಾವಿ ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡ್ದು, ಪರೀಕ್ಷಾ ಕೇಂದ್ರದಲ್ಲಿ ಕಡ್ಡಾಯ ಆಗಿ ಸಿಸಿಟಿವಿ ಇರೋಕು, ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಮನಾರ ಶೌಚಾಲಯ ಇರೋಕು, ಪರೀಕ್ಷೆಗೆ ಸಂಬಂಧಪಟ್ಟ ಸರ್ಕಾರದ ಮಾರ್ಗಸೂಚಿನ ಕಡ್ಡಾಯ ಆಗಿ ಪಾಲಿಸೋಕು, ಪೊಲೀಸರ ನಿಯೋಜನೆ, ರೂಟ್ ಅಧಿಕಾರಿಗ ಮೇಲ್ವಿಚಾರಕರ ನಿಯೋಜನೆ, ಅವಶ್ಯ ಕ್ರಮ ಕೈಗೊಳ್ಳುವ ಹಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟೋಳು. ಈ ಬಾರಿ ಜಿಲ್ಲೆಯಲ್ಲಿ 1767 ವಿದ್ಯಾರ್ಥಿಗ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಳು. ಸರ್ಕಾರಿ ಪದವಿಪುರ ಕಾಲೇಜಲ್ಲಿ 849, ಸಂತ ಮೈಕಳರ ಪಿಯು ಕಾಲೇಜಲ್ಲಿ 264, ಸಂತ ಜೋಸೆಫರ ಪಿಯು ಕಾಲೇಜಲ್ಲಿ 414, ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯಲ್ಲಿ 240 ವಿದ್ಯಾರ್ಥಿಗ ಪರೀಕ್ಷೆನ ಬರೆದವೆ. ಈ ಸಭೆಯಲ್ಲಿ ಪೌರಾಯುಕ್ತರ ಹೆಚ್ಆರ್ ರಮೇಶ್ ಅವು, ಕ್ಷೇತ್ರ ಶಿಕ್ಷಣಾಧಿಕಾರಿ ದೊಡ್ಡೇಗೌಡ ಸೇರಿದಂಗೆ ಪದವಿಪುರ ಕಾಲೇಜಿನ ಪ್ರಾಂಶುಪಾಲರು ಹಾಜರಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಇವರ ಕಡೆಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ವಿಆರ್ ಅಂಬೇಡ್ಕರ್ ಅವರ 134ನೇ ಹುಟ್ಟಿದ ಹಬ್ಬನ ಏಪ್ರಿಲ್ 14ರಂದು, ಅಂದರೆ ನಾಳೆ ಹೊತ್ತಾರೆ 10:30 ಪ್ಯಾಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಹೊತ್ತಾರೆ 7:30 ಬೇರೆ ಬೇರೆ ಕಲಾತಂಡದೊಟ್ಟಿಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತಕ್ಕೆ ಮುಟ್ಟ, ಮೆರವಣಿಗೆ ಕೂಡ ಉಟ್ಟು. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಹಂಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಂಸದರು, ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಸಾಹಿತ್ಯ ಅಕಾಡೆಮಿ ಇವರ ಕಡೆಯಿಂದ ಭಾಗಮಂಡಲ ನಾಡು ಗೌಡ ಸಮಾಜ ಕರಿಕೆ, ಚೇರಂಬಾನೆ ಗೌಡ ಸಮಾಜ, ಭಾಗಮಂಡಲ ನಾಡ ಗೌಡ ಯುವ ಒಕ್ಕೂಟ ಮತ್ತು ಚೇರಂಬಾನೆ ಗೌಡ ಮಹಿಳಾ ಒಕ್ಕೂಟ ಇವರ ಕಡೆಯಿಂದ ಅರೆ ಭಾಷೆ ಗಡಿನಾಡ ಉತ್ಸವ 2025ರ ಜಂಬರ ಏಪ್ರಿಲ್ 15ರಂದು ಹೊತ್ತಾರೆ 9:00 ಭಾಗಮಂಡಲ ತ್ರಿವೇಣಿ ಸಂಗಮದ ಹತ್ರ ಕುದುಕುಳಿ ಕುಶಾಲಪ್ಪನವರ ಗದ್ದೆಯಲ್ಲಿ ನಡೆದಿದೆ. ಈ ಜಂಬರಕ್ಕೆ ಬೇರೆ ಬೇರೆ ಮಠದ ಸ್ವಾಮೀಜಿಗ ಚಾಲನೆ ಕೊಟ್ಟವೆ. ಹಂಗೆ ಈ ಕಾರ್ಬಾರಿಗೆ ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರು ಸದಾನಂದ ಮಾವುಜ್ಯವು, ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗ ಎನ್ಎಸ್ ಬೋಸರಾಜ್, ಶಾಸಕರು, ಸಂಸದರು, ಜಿಲ್ಲಾಧಿಕಾರಿಗ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಸೇರುವೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ಬಿಎ, ಬಿಕಾಂ ಮತ್ತು ಬಿಸಿಎ ಪದವಿ ಮಾಡುವ ವಿದ್ಯಾರ್ಥಿಗಳಿಗೆ ಪುಕ್ಸಟೆ ಆಗಿ ಪದವಿ ಶಿಕ್ಷಣ ಪಡ್ಕೊಂಬಕ್ಕೆ ಅವಕಾಶ ಉಂಟು. ಈ ಕಾಲೇಜಲ್ಲಿ ಬೇರೆ ಬೇರೆ ರೀತಿಯ ಒಳ್ಳ ಸೌಕರ್ಯ ಹಂಗೆ ಒಳ್ಳ ಕಟ್ಟಡ, ಗ್ರಂಥಾಲಯ, ಸರ್ಕಾರಿ ಬಸ್ ಸೌಲಭ್ಯ ಕೂಡ ಉಂಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ 9448382089 ಸಂಪರ್ಕಿಸುವ ಹಂಗೆ ಕಾಲೇಜಿನ ಪ್ರಾಂಶುಪಾಲರು ಸುಬ್ಬಪ್ಪ ಕೈಕಂಬ ಅವು ಮಾಹಿತಿನ ಕೊಟ್ಟೋಳು. ವಿರಾಜಪೇಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಹಲ್ಲಿನ ಡಾಕ್ಟರ್ ಇದೇ ತಿಂಗ ತಾರೀಕು 17ರಿಂದ ತಾರೀಕು 30ಕ್ಕೆ ಮುಟ್ಟ ಲಭ್ಯ ಇರ್ದುಲೇತ ಪಾಲಿಕ್ಲಿನಿಕ್ನ ಅಧಿಕಾರಿಗ ಮಾಹಿತಿ ಕೊಟ್ಟೋಳು. ಹಂಗೆ ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿ ಬಗೆಲಿ ಮತ್ತೆ 18ಕ್ಕೆ ಗುಡ್ ಫ್ರೈಡೆ ಬಗೆಲಿ ರಜೆ ಇದ್ದದೇತ ಮಾಹಿತಿ ಕೊಟ್ಟೋಳು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾತ್. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277132143.

പിഞ്ഞ വിരാജ്പേട്ട ടൗണില് നലനിപ്പ് ചുറ്റിത്തുള്ള ആളുരൂപത്തിന് ബളിപ്പെടുത്തുക കാര്യക്രമം നാളെ പൊലാക്ക 10:30 വിരാജ്പേട്ടര ഡോക്ടർ ബി ആർ അംബേദ്കർ ഭവനത്തിൽ നടപ്പ. വിരാജ്പേട്ട ECHS പാലിക്ലിനിക്കില് ഇതേ നാളെ 17:30 പല്ലു ഡോക്ടർ ഇപ്പലാന്ത് പാലിക്ലിനിക്ര അധികാരി പ്രകടനയിൽ അറിയിച്ചിട്ടു. ജില്ലാ ഉദ്യോഗ വിനിമയ കച്ചേരിയ അധനയിൽ കുശാൽ നഗര ഗവൺമെന്റ് പോളിടെക്നിക് കോളേജിൽ ഇതേ നാളെ 16:00 ഉദ്യോഗമേള നടപ്പ. ഈ മേളത്ത് റാണി മദ്രാസ് പ്രൈവറ്റ് ലിമിറ്റഡ് മൈസൂർ, കല്യാണി മോട്ടോഴ്സ് മടിക്കേരി, മുത്തൂട്ട് ഫൈനാൻസ് മൈസൂർ, കാവേരി ഹോണ്ട കുശാൽ